ಇನ್ನೀಗ ಕೇಳಿ ಸಾಶಿ ಮರುಳಯ್ಯನವರ ಒಂದು ರಚನೆ ಸಮೂಹ ಸ್ವರಗಳಲ್ಲಿದೆ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರೇ, ನಿಮಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಸಿ ಹನುಮಂತಪ್ಪ ಅವರೊಡನೆ ಕೃಷಿ ಅರಣ್ಯ ಕುರಿತಂತೆ ಸಂದರ್ಶನ ಕೇಳುತ್ತೀರಿ. ನಂತರ ಕೃಷಿ ಮಾಹಿತಿ ಇರುತ್ತದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಚಿತ್ರನಟ ರಮೇಶ್ ಅರವಿಂದ್: ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೆ ತೋ? ತೋ ಉಪಭೋಕ್ತಾ ಕೇ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತೀ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ? ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯೀ, ಉಪಭೋಕ್ತಾ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಕೃಷಿ ಅರಣ್ಯ. ಈ ಕುರಿತಂತೆ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಸಿ ಹನುಮಂತಪ್ಪ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಹನುಮಂತಪ್ಪ ಅವರೇ. ನಮಸ್ಕಾರ ಸರ್. ಇವತ್ತು ನಾವು ಈ ಕೃಷಿ ಅರಣ್ಯದ ಬಗ್ಗೆ ಹೆಚ್ಚೆಚ್ಚು ಕೇಳ್ತಾ ಇದ್ದೀವಿ. ಹೌದು, ನಾವು ಅರಣ್ಯ ಪ್ರದೇಶದಲ್ಲಿ ಅಲ್ಲದೆ ನಮ್ಮ ಜಮೀನಲ್ಲೂ ಕೂಡ ಮರಗಳನ್ನ ಬೆಳೆಸಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಿ. ಹೌದೌದು. ತಾವತ್ತು ಇದೇ ವಿಚಾರದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಕೃಷಿ ಅರಣ್ಯ ಅಂದ್ರೇನು, ಮತ್ತೆ ರೈತರು ಯಾಕಾಗಿ ಕೃಷಿ ಅರಣ್ಯವನ್ನು ಮಾಡಬೇಕಾಗತ್ತೆ, ಅದ್ರ ಕಡೆ ಗಮನ ಹರಿಸಬೇಕಾಗತ್ತೆ ಅಂತೀರಿ? ಸೊ ಇಲ್ಲಿ ನೋಡಿ, ಕೃಷಿ ಅರಣ್ಯ ಅಂತಂದ್ರೆ ಕೃಷಿಯ ಜೊತೆಯಲ್ಲೇನೆ ಅರಣ್ಯವನ್ನು ಅಭಿವೃದ್ಧಿಪಡಿಸೋದಂತ ಅರ್ಥ. ಇಲ್ಲಿ ಕೃಷಿ ಜೊತೆಯಲ್ಲಿ ಅಂದ್ರೆ ಕೃಷಿ ಅಂತ ಬಂದಾಗ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆಗಳು, ಇವುಗಳ ಜೊತೆಗೆ ಹುಲ್ಲುಗಾವಲಿರಬಹುದು, ತೋಟಗಾರಿಕಾ ಬೆಳೆಗಳನ್ನು ಕೂಡ ಅರಣ್ಯ ಮರಗಳ ಮಧ್ಯದಲ್ಲಿ ಬೆಳೆದು ಕೃಷಿಯನ್ನು ಮಾಡೋದನ್ನ ಅರಣ್ಯ ಕೃಷಿ ಅಂತ ಹೇಳಿ ಕರಿತೀವಿ, ಅಥವಾ ಕೃಷಿ ಅರಣ್ಯ ಅಂತ ಹೇಳಿ ಕರಿಬಹುದು. ಸೊ ರೈತರು ಈಗ ಕೃಷಿ ಅರಣ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಏಕಾಗಿ ಅಂತೀರಿ? ಯಾಕೆಂದ್ರೆ ತಮಗೆಲ್ಲ ತಿಳಿದೇ ಇದೆ, ಸ್ವಾಭಾವಿಕವಾಗಿ ಅರಣ್ಯಗಳು ಜೀವ ವೈವಿಧ್ಯ ಮೂಲ ಸ್ಥಾನ. ಜಗತ್ತಿನೆಲ್ಲಾ ಜೀವರಾಶಿಗಳ ಬದುಕಿಗೆ ಬೇಕಾಗುವ ಅವಶ್ಯಕತೆಗಳನ್ನು ಒದಗಿಸ್ತಾ ಇತ್ತು, ಈಗೂ ಕೂಡ ಒದಗಿಸ್ತಿದೆ. ಅಲ್ಲದೆ ಈ ವೃಕ್ಷ ಸಮೂಹವು ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್, ಅದೇ ಕಾರ್ಬನ್ ಡೈಆಕ್ಸೈಡ್ ಅಂತ ಏನ್ ಹೇಳ್ತೀವಿ, ಇದನ್ನ ಹೀರಿಕೊಂಡು ನಮ್ಮೆಲ್ಲರಿಗೂ ಬೇಕಾದಂತಹ ಆಮ್ಲಜನಕವನ್ನು, ಅದೇ ಆಕ್ಸಿಜನ್ ನ ಬಿಡುಗಡೆ ಮಾಡುವ ಮೂಲಕ ಇಂಗಾಲದ ವಹಿವಾಟಿಗೆ ಪೂರಕವಾಗಿ ಹವಾಮಾನ ಬದಲಾವಣೆಯನ್ನು ನಿಯಂತ್ರಿಸುತ್ತದೆ. ಆದರೆ ಇತ್ತೀಚೆಗೆ ವೇಗವಾಗಿ ಬದಲಾಗುತ್ತಿರುವ ತಾಂತ್ರಿಕತೆ ಮತ್ತು ಜೀವನ ಶೈಲಿಯಿಂದಾಗಿ ನೈಸರ್ಗಿಕ ಸಂಪತ್ತನ್ನು ಅತಿಯಾಗಿ ಬಳಸಿಕೊಂಡಿರುವ ಕಾರಣ ಇದರ ಪರಿಣಾಮವಾಗಿ ನೈಸರ್ಗಿಕ ವಸ್ತುಗಳು ಅಧಿಕ ಪ್ರಮಾಣದಲ್ಲಿ ನಶಿಸಿ ಹೋಗ್ತಾ ಇದೆ. ಇದರಿಂದಾಗಿ ವಾತಾವರಣದಲ್ಲಿ ಹೆಚ್ಚಿಗೆ ಏರುಪೇರುಂಟಾಗಿ ಮಳೆ ಮತ್ತು ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡ್ತಾ ಇದೆ. ಸೊ ಹಾಗೆ ಈಗ ನೋಡಿ, ಒಟ್ಟು ಭೌಗೋಳಿಕ ವಿಸ್ತೀರ್ಣದ 33% ಅರಣ್ಯ ಇರಬೇಕು ಅಂತ ಹೇಳ್ತೀವಿ ನಮ್ಮ ಅರಣ್ಯ ನೀತಿ ಪ್ರಕಾರ. ಆದ್ರೆ ಈಗ ಏನಾಗಿದೆ, 33% ಬದಲಾಗಿ ಬರೀ 18-22% ಮಾತ್ರ ಅರಣ್ಯ ಸಂಪತ್ತನ್ನ ನಾವು ನೋಡ್ತಾ ಇದ್ದೇವೆ. ಇದಲ್ಲದೆ ಈಗ ಏರುತ್ತಿರುವ ನಮ್ಮ ಜನಸಂಖ್ಯೆಯಿಂದಾಗಿ ಶೇಕಡ 65-75% ಭಾಗದಷ್ಟು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದಾರೆ. ಅಲ್ಲದೆ ಈ ಪ್ರತಿ ರೈತನ ಹಿಡುವಳಿ 1-2 ಹೆಕ್ಟೇರ್ ಅಷ್ಟು ಮಾತ್ರ ಕಾಣಲು ಸಾಧ್ಯವಾಗ್ತಾ ಇದೆ. ಅದೇ ತಲಾ ಒಬ್ಬೊಬ್ಬ ರೈತನಿಗೆ ನೋಡಿದಾಗ ರೈತ ಅಂತ ಹೇಳಿ ಆದಾಗ 1-2 ಹೆಕ್ಟೇರ್ ಅಂದೆ. ಆದ್ರೆ ಒಬ್ಬ ಒಂದು ಮನುಷ್ಯನಿಗೆ ನಾವು ಲೆಕ್ಕ ಹಾಕಿದಾಗ ಸುಮಾರು 15 ಗಂಟೆಯಷ್ಟು ಕೂಡ ಜಮೀನಿಲ್ಲ. ಆದ್ದರಿಂದ ಈಗಿರುವ ಅರಣ್ಯವನ್ನ ಸಂರಕ್ಷಿಸುವುದರ ಜೊತೆಗೆ ಯೋಗ್ಯವಲ್ಲದ ಮತ್ತು ಕೃಷಿಗೆ ಬಳಕೆಯಲ್ಲದ ಜಮೀನುಗಳಲ್ಲಿಯೂ ಕೂಡ ಕೃಷಿ ಅರಣ್ಯವನ್ನ ಅಳಿಸ್ಕೊಳ್ಬೇಕಾಗ್ತದೆ. ಸೊ ಇದನ್ನ ಅಳವಡಿಸಿಕೊಂಡ್ರೆ ಅರಣ್ಯ ಪ್ರದೇಶವನ್ನ ಹೆಚ್ಚಿಸುವುದರ ಜೊತೆಗೆ ರೈತರ ಉತ್ಪಾದನೆ ಅವರ ಉತ್ಪಾದಕತೆ ಹೆಚ್ಚಿಸುವುದು ಅಲ್ಲದೆ ಉತ್ತಮ ಆದಾಯ ಗಳಿಸಬಹುದು ಮತ್ತು ಪರಿಸರ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಕೃಷಿ ಅರಣ್ಯದ ಮಹತ್ವ ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳ್ತೇನೆ. ಇನ್ನ ಮುಖ್ಯವಾಗಿ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಈ ಕೃಷಿ ಅರಣ್ಯದಿಂದ ಆಗುವಂತಹ ಉಪಯೋಗಗಳೇನು ಅಂತೀರಿ? ಸರ್, ನಾನು ಹಾಗೆ ಹೇಳಿದೆ, ಕೃಷಿ ಅರಣ್ಯ ಅನ್ನೋದು ಒಂದು ಸಾಮೂಹಿಕ ಭೂ ಬಳಕೆ ಪದ್ಧತಿ ಹೌದು ಮತ್ತು ತಂತ್ರಜ್ಞಾನವಾಗಿದ್ದು ಇವುಗಳಲ್ಲಿ ಬಹುವಾರ್ಷಿಕ ಹಾಗೂ ಬಹುಪಯೋಗಿ ಮರಗಳನ್ನು ನಿರ್ದಿಷ್ಟ ಜಮೀನಿನಲ್ಲಿ ಕೃಷಿ ಬೆಳೆಗಳ ಜೊತೆಗೆ ಕಾಲಾವಧಿಗೆ ಅನುಕ್ರಮವಾಗಿ ನಿರ್ವಹಣೆ ಮಾಡಿದ್ದೆ ಆದಲ್ಲಿ ಸೊ ರೈತನ ದಿನನಿತ್ಯದ ಬಳಕೆಗೆ ಬೇಕಾಗುವ ಉರುವಲು ಕಟ್ಟಿಗೆ ಹಾಗೂ ವ್ಯವಸಾಯಕ್ಕೆ ಬೇಕಾಗುವ ಎಲ್ಲಾ ರೀತಿಯ ಸಲಕರಣೆಗಳು, ನೇಗಿಲಿರಬಹುದು, ನಗ ಇರಬಹುದು, ಕುಂಟೆ ಇರಬಹುದು ಮುಂತಾದವುಗಳು ಮತ್ತೆ ಮರಮುಟ್ಟು ಕೂಡ ಒದಗಿಸುತ್ತೆ. ಇದಲ್ಲದೆ ಇತ್ತೀಚೆಗೆ ದನಕರುಗಳಿಗೆ ಮೇವು ಅಭಾವ ಆಗ್ತಾ ಇರೋದು ಕಂಡಿದೆ, ಎಸ್ಪೆಷಲಿ ಬರಗಾಲದಲ್ಲಿ. ಅಲ್ಲದೆ ಬೇಸಿಗೆ ಕಾಲದಲ್ಲಿ ಕೂಡ ನಮಗೆ ಹೆಚ್ಚಿನ ಹುಲ್ಲು ಸಿಗ್ತಾ ಇಲ್ಲ. ಸೊ ಹಂಗಾಗಿ ದನಕರುಗಳಿಗೆ ಕುರಿ ಮೇಕೆಗಳಿಗೆ ಬೇಕಾಗಿರುವ ಸಮತೋಲನ ಮೇವನ್ನು ಕೂಡ ನೀಡಬಹುದು ಈ ಕೃಷಿ ಅರಣ್ಯದಿಂದ. ಹೌದೌದು, ಹೇಗೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ದನಕ್ಕೆ ಸಮತೋಲನ ಆಹಾರ ನೀಡಬೇಕಾದ್ರೆ ಸುಮಾರು ಶೇಕಡ 60% ಏಕದಳ, ಸುಮಾರು ಶೇಕಡ 40% ದ್ವಿದಳ ಧಾನ್ಯಗಳನ್ನು ಕೊಡಬೇಕು ಅಂತ ಹೇಳ್ತೀವಿ. ಸೊ ದ್ವಿದಳ ಧಾನ್ಯದ ಮೇವು ಹೆಚ್ಚಿಗೆ ಬೆಳೆಯಕ್ಕೆ ಆಗ್ತಾ ಇಲ್ಲ. ಸೊ ಆ ಒಂದು ಸಮತೋಲನ ಭರಿತವಾದಂತ ದ್ವಿದಳ ಧಾನ್ಯದ ಒಂದು ಮೇವನ್ನ ಈ ಅರಣ್ಯ ಮರಗಳಿಂದ ನಾವು ಸಂದೋಗಿಸಬಹುದು. ಇದು ಬಹಳ ಮುಖ್ಯವಾದ ಅಂಶ. ಇದರ ಜೊತೆಗೆ ಇತ್ತೀಚೆಗೆ ದನಕರುಗಳು ಕಡಿಮೆ ಆಗಿದೆ, ಕೊಟ್ಟಿಗೆ ಗೊಬ್ಬರಗಳು ಸಿಗ್ತಾ ಇಲ್ಲ, ಮಣ್ಣು ಸಹ ಹಾಳಾಗ್ತಾ ಇದೆ. ಸೊ ಹಾಗಾಗಿ ಈ ಅರಣ್ಯ ಮರಗಳನ್ನ ಬೆಳೆಸೋದ್ರಿಂದ ಹಸಿರೆಲೆ ಗೊಬ್ಬರಗಳ ಅವಶ್ಯಕತೆಯನ್ನು ಕೂಡ ನಾವು ಪೂರೈಸಬಹುದು. ಜೊತೆಗೆ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಮಣ್ಣು ಕೊಚ್ಚಣೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಮಣ್ಣು ಮತ್ತು ನೀರನ್ನ ಸಂರಕ್ಷಿಸಿ ಭೂಮಿಯ ಫಲವತ್ತತೆಯನ್ನು ಕೂಡ ಕಾಪಾಡಬಹುದಾಗಿದೆ. ಇದರ ಜೊತೆಯಲ್ಲಿ ಕೃಷಿ ಬೆಳೆಗಳನ್ನು ಕೂಡ ಅಂತರ ಬೆಳೆಗಳಾಗಿ ಸುಮಾರು 5-6 ವರ್ಷಗಳವರೆಗೆ ಏನು ತೊಂದರೆ ಇಲ್ಲದೆ ಬೆಳ್ಕೋಬಹುದು, ಉತ್ತಮವಾದ ಬೆಳೆಯನ್ನ ಬೆಳ್ಕೋಬಹುದು. ಇದರಿಂದ ರೈತನ ಜೀವನೋಪಾಯಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಪೂರೈಸಿ ಆದಾಯವನ್ನು ಹೆಚ್ಚಿಸಬಹುದು. ಇದು ಮುಖ್ಯವಾಗಿ ಕೃಷಿ ಅರಣ್ಯದಿಂದ ಆಗುವಂತ ಉಪಯೋಗಗಳು ರೈತರಿಗೆ. ಇದರ ಜೊತೆಗೆ ನಾವು ಸಾಮಾನ್ಯವಾಗಿ ಬೇಕಾದಂತ ಪರಿಸರ ಸಮತೋಲನ ಕಾಪಾಡಿಕೊಳ್ಳಬಹುದು. ಅದು ಬಹಳ ಮುಖ್ಯವಾದ ಅಂಶ, ಎಲ್ಲರಿಗೂ ಅನ್ವಯಿಸುತ್ತೆ. ಹೌದೌದು, ರೈತರಿಗೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಆಗುವಂತ ಉಪಯೋಗ ಅಂತ ನಾವು ಹೇಳಬಹುದು. ಹೌದೌದು, ಇನ್ನ ಮುಖ್ಯವಾಗಿ ನಾವು ಕೃಷಿ ಅರಣ್ಯ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಾದ್ಮೇಲೆ ಇದಕ್ಕಾಗಿ ಸೂಕ್ತ ಮರಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹೌದೌದು, ಈ ಒಂದು ಮರಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತೀರಿ? ಕೃಷಿ ಅರಣ್ಯ ಅಂತ ಹೇಳಿದ್ರೆ ಕೃಷಿಯನ್ನು ಕೂಡ ಅರಣ್ಯ ಮರಗಳ ಮಧ್ಯದಲ್ಲಿ ಬೆಳಿಬೇಕು. ಕೃಷಿ ಬೆಳೆಗಳಿಗೆ ತೊಂದರೆ ಆಗಬಾರ್ದು. ಅಂದ್ರೆ ಕೃಷಿ ಜೊತೆಗೆ ಮರಗಳು ಹೊಂದಾಣಿಕೆ ಆಗ್ಬೇಕು, ಮರಗಳಿಂದ ಯಾವುದೇ ತರವಾದಂತ ತೊಂದರೆ ಆಗಬಾರದು. ಸೊ ಹಾಗಾಗಿ ಕೃಷಿ ಅರಣ್ಯದ ಮರಗಳನ್ನ ನಾವು ಆಯ್ಕೆ ಮಾಡಬೇಕಾದ್ರೆ ನಾನು ಏನ್ ಹೇಳ್ತೀನಿ ಈಗ, ಈ ಒಂದು ಅಂಶಗಳನ್ನ ಬಹಳ ಮುಖ್ಯವಾಗಿ ನಾವು ಅನುಸರಿಸಬೇಕಾಗ್ತದೆ. ಸೊ ಆಯ್ಕೆ ಮಾಡಿದಂತ ಮರಗಳು ಬಹು ಉಪಯೋಗಿ ಮರಗಳಾಗಿರ್ಬೇಕು. ಸೊ ಬರೀ ಒಂದಕ್ಕೆ ಮಾತ್ರ ಸೀಮಿತಗೊಂಡಿರಬಾರ್ದು, ಒಂದೇ ಉಪಯೋಗ ಸೀಮಿತ ಆಗಿರಬಾರ್ದು, ಬೇರೆ ಬೇರೆ ಉಪಯೋಗಗಳಿಗೆ. ಹೌದೌದು, ಬಳಕೆ ಆಗಬೇಕು. ಹೌದೌದು, ಮತ್ತೆ ಈ ಮರಗಳು ಸುಲಭವಾಗಿ ಬೆಳೆಯುವಂತವರಾಗಿರ್ಬೇಕು, ವೇಗವಾಗಿ ಬೆಳಿಬೇಕು. ಅಲ್ಲದೆ ಚೆನ್ನಾಗಿ ಬೆಳೆದು ಬಹುಬೇಗ ಕಟವಾಗಿ ಬರುವಂತವರಾಗಿರ್ಬೇಕು. ಹಾಗೆ ರೆಂಬೆಗಳು ನೇರವಾಗಿ ಬೆಳೆಯುವಂತದ್ದು ಆಗಿರ್ಬೇಕು, ನೆರಳಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಕೃಷಿ ಅರಣ್ಯದಲ್ಲಿ ಅಂತರ ಬೆಳೆ ಪದ್ಧತಿ ಬಹಳ ಮುಖ್ಯವಾದದ್ದು. ಉದಾಹರಣೆಗೆ ನಾವು ನಮ್ಮ ರಾಗಿ ಆಗ್ಬೋದು, ತೊಗರಿ ಆಗ್ಬೋದು, ಅಥವಾ ಇತರೆ ದ್ವಿದಳ ಧಾನ್ಯಗಳಾಗ್ಬೋದು, ಎಣ್ಣೆಕಾಳು ಬೆಳೆಗಳಾಗ್ಬೋದು, ಯಾವುದೇ ಬೆಳೆ ಬೆಳಿಬೇಕಾದ್ರೂ ಕೂಡ ಈ ಒಂದು ಸೂರ್ಯನ ಶಾಖ ಅಥವಾ ಲೈಟ್ ಅಂತ ಏನ್ ಹೇಳ್ತೀವಿ ಬಹಳ ಮುಖ್ಯವಾಗಿರ್ತದೆ. ಬಿಸಿಲು ಬಿಸಿಲು. ಸೊ ನಾವು ಸಿಂಪಲ್ ಆಗಿ ನಾವು ಕೃಷಿ ಅಂತ ಹೇಳ್ಬೇಕಾದ್ರೆ ಇವ ಸೂರ್ಯವನ್ನ ಲೈಟ್ ಅನ್ನ ಬಳಸಿಕೊಂಡು ಅದನ್ನ ತರ್ಜಿಮೆ ಮಾಡಿ ಬರುವ ಉಪಯುಕ್ತದ ಅಥವಾ ಪ್ರಾಡಕ್ಟ್ ನೇ ನಾವು ಒಂದು ಉತ್ಪಾದನೆ ಅಂತ ಹೇಳಿ ಕರೆಯೋದು. ಸೊ ಹಂಗಾಗಿ ಈ ಕೃಷಿ ಅರಣ್ಯದಲ್ಲಿ ರೆಂಬೆಗಳು ನೇರವಾಗಿ ಬೆಳೆಯುವಂತ ಆಗಿರತಕ್ಕಂಥ ಮರಗಳನ್ನು ಬಳಸ್ಕೊಂಡ್ರೆ ಬಹಳ ಒಳ್ಳೆಯದು. ಇದಲ್ಲದೆ ಎಷ್ಟೇ ಬೆಳೆದರೂ ಕೂಡ ಅರಣ್ಯ ಬೆಳೆ ಅಥವಾ ಅರಣ್ಯ ಮರ ಅಂತ ಹೇಳಿದ್ರೆ ರೆಂಬೆಗಳು ಟೊಂಗೆಗಳು ಬರೋದು ಸರ್ವೇ ಸಾಮಾನ್ಯ. ಸೊ ಹಂಗಾಗಿ ನಾವು ಒಂದು ಉದ್ದನೆಯ ಒಂದು ರೆಂಬೆಗಳನ್ನ ಹಾಗೆ ಅಕ್ಕಪಕ್ಕದ ರೆಂಬೆಗಳನ್ನು ಸವರಿದಾಗ ಅದು ನಂಜನ್ನ ಉಂಟು ಮಾಡಬಾರದು, ಅಂದ್ರೆ ತಡ್ಕೊಳ್ಳುವಂತ ಶಕ್ತಿ ಇರಬೇಕು. ಹೌದೌದು, ಅಂತ ಮರಗಳನ್ನ ನಾವು ಬೆಳೆಸಬೇಕು. ಇದು ಅಲ್ಲದೆ ಸೊ ಹೆಚ್ಚಿಗೆ ಕೃಷಿ ಅರಣ್ಯ ಅಂತ ಹೇಳಿದ್ರೆ ನಾವು ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯೋದಕ್ಕಾಗಲ್ಲ. ಖುಷ್ಕಿನಲ್ಲೇ ಬೆಳೆಯೋದ್ರಿಂದ ಇದು ಮಳೆಯಾಶ್ರಿತಕ್ಕೆ ಹೊಂದಿಕೊಂಡಿರೋದ್ರಿಂದ ಮಳೆ ಅಲ್ಲದೆ ಇತರೆ ಪ್ರತಿಕೂಲ ಪರಿಸ್ಥಿತಿಗಳನ್ನು ಕೂಡ ಎದುರಿಸಿ ಬೆಳೆಯುವಂತವರದಾಗಿರಬೇಕಿದು. ಅದು ಒಂದು ಬಹಳ ಮುಖ್ಯವಾದ ಅಂಶ ಅದೊಂದು. ಅದ್ರ ಜೊತೆಗೆ ನಾವು ಎಷ್ಟೆಲ್ಲ ಹೇಳಿದ್ರು ಕೂಡ ಹಳ್ಳಿಗಳಲ್ಲಿ ಜಾನುವಾರುಗಳು ಮೇಯ್ದ ಮೇಯ್ತವೆ. ಹೌದು. ಸೊ ಹಾಗಾಗಿ ಜಾನುಗಳು ಮೇಯ್ದಾಗ್ಲೂ ಕೂಡ ಮರು ಚಿಗುರು ಒಡೆಯಂತೆ ಇರಬೇಕಿದು. ಮತ್ತೆ ಚಿಗುರ್ಬೇಕು, ಚಿಗುರ್ಬೇಕಾದಷ್ಟಕ್ಕೆ ಚಿಗುರ್ಬೇಕು. ಸೊ ಅಂತ ಮರ ಆಗಿರಬೇಕು. ಮತ್ತೆ ನಾವು ಆಯ್ಕೆ ಮಾಡಿದಂತ ಮರಕ್ಕೆ ಉತ್ತಮ ಮಾರಾಟ ಬೆಲೆ ಸಿಗುವಂತದ್ದು ಆಗಿರಬೇಕು. ಸೊ ಸುಮಾರು ನಾನಾ ತರದ ಮರಗಳನ್ನ ಎಲ್ಲರೂ ನೋಡಿರ್ತೀರಾ, ಈಗಲೂ ಇದ್ದಾವೆ. ಆದ್ರೆ ಇತ್ತೀಚೆಗೆ ಇವೆಲ್ಲ ಮೇನ್ ಹೇಳಿದೆ ನಾನು, ಇವೆಲ್ಲಾ ಒಂದು ಪಾಯಿಂಟ್ಗಳ ಜೊತೆಗೆ ಅತಿ ಬೇಗ ಬರುವುದರ ಜೊತೆಗೆ ಬೆಳೆಯುವುದರ ಜೊತೆಗೆ ಅದಕ್ಕೆ ಉತ್ತಮ ಮಾರಾಟ ಸಿಗಬೇಕು. ಸೊ ಅಂತ ಒಂದು ಮರಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇಳುವರಿ ಕೊಡುವಂತದ್ದು ಇರಬೇಕು. ಅದು ಮುಖ್ಯ, ಇದು ಬಹಳ ಮುಖ್ಯವಾದದ್ದು. ಅರಣ್ಯ ಮರಗಳಲ್ಲಿ ಅಂದ್ರೆ ನಮ್ಮ ರೈತರಿಗೆ ಒಳ್ಳೆ ಲಾಭ ತಂದುಕೊಡುತ್ತೆ. ಹೌದೌದು. ಇನ್ನ ಮುಖ್ಯವಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಕೃಷಿ ಅರಣ್ಯಕ್ಕೆ ಸೂಕ್ತವಾದಂತಹ ಮರಗಳು ಯಾವ್ಯಾವು ಅಂತಿದೆ ಸರ್? ಸುಮಾರು 60-70 ಪ್ರಭೇದದ ಮರಗಳನ್ನ ನಾವು ಸಂಶೋಧನೆ ಮಾಡಿದ್ದೇವೆ. ಆದ್ರೆ ಅವುಗಳಿಂದ ಬಹಳ ಬೇಗ ಹೆಚ್ಚಿನ ಒಂದು ಇಳುವರಿ ಕೊಡತಕ್ಕಂಥ ಮರಗಳ ಯಾವ ಅಂದ್ರೆ ಎಬ್ಬೇವು, ಬೇವು, ಅಗಸೆ, ಹಾಲುವಾಣ, ನುಗ್ಗೆ, ಪಪಾಯ, ಸಿಲ್ವರ್ ವರ್ಕ್, ಮ್ಯಾಂಜಿಯಂ, ಸೀಮಾರೂಪ, ಸರ್ವೆ, ತೆಂಗು, ಬನ್ನಿ ಮರ, ಬಿಲ್ವಾರ, ಹೂವರ್ಸಿ, ಇವುಗಳನ್ನ ಯಥೇಚ್ಛವಾಗಿ ಬೆಳೆಯಬಹುದು. ಇವುಗಳು ಬರೀ ಅರಣ್ಯಕ್ಕೆ ಸೀಮಿತ ಅಲ್ಲ. ಯಾಕೆ ಇಷ್ಟೆಲ್ಲ ನಾನು ಹೇಳ್ದೆ ಅಂದ್ರೆ ಇವುಗಳಲ್ಲಿ ಎಬ್ಬೇವು, ಅಗಸೆ, ಹಾಲುವಾಣ ಇವುಗಳನ್ನು ಬೆಳೆದ್ರೆ ನಮಗೆ ಹೆಚ್ಚಿನ ಒಂದು ಹುಲ್ಲನ್ನು ಸಪ್ಲೈ ಮಾಡಬಹುದು. ಹಾಗೆ ನುಗ್ಗೆ, ಪಪ್ಪಾಯ ಇವುಗಳನ್ನು ಬೆಳೆದ್ರೆ ಹಣ್ಣು ಕೂಡ ಸಿಗುತ್ತೆ, ಕಾಯಿಗಳು ಸಿಗ್ತವೆ. ಹೌದು. ಹಾಗೆ ಗ್ಲಿರ್ಸಿಡಿಯಾ ಮುಂತಾದವನ್ನು ಬೆಳೆಸಿದ್ದಲ್ಲಿ ನಮ್ಮ ಒಂದು ಮಣ್ಣಿನ ಫಲವತ್ತತೆನ ಕಾಪಾಡ್ಕೋಬಹುದು. ಹಾಗೆ ಸಿಲ್ವರ್ ವರ್ಕ್ ಹೇಳಿದೆ, ಇದು ಅತಿ ನೇರವಾಗಿ ಬೆಳೆಯೋದ್ರಿಂದ ಬಹಳ ಹತ್ತಿರವಾಗಿ ಹಾಕೋದ್ರಿಂದ ಸುಮಾರು 8-10 ವರ್ಷದಲ್ಲೇ ನಮಗೆ ಎಕನಾಮಿಕ್ ಒಂದು ಈಲ್ಡ್ನ ಕೊಡುತ್ತೆ. ಇದರ ಜೊತೆಗೆ ನಾನು ಹೇಳಿದೆ ಕೃಷಿ ಅರಣ್ಯ ಅಂದಾಗ ಬರೀ ಅಗ್ರಿಕಲ್ಚರ್ ಕ್ರಾಪ್ಸ್ಗೆ ಸೂಕ್ತ ಅಲ್ಲ, ಈವನ್ ನಾವು ತೋಟಗಾರಿಕಾ ಬೆಳೆಗಳನ್ನು ಕೂಡ ಅದರಲ್ಲಿ ಬೆಳೆಯಬಹುದು. ಸೊ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಾದ ಅಥವಾ ಹಣ್ಣಿನ ಮರಗಳಾದ ಮಾವು, ಸಪೋಟ, ಹುಣಸೆ, ಗೇರು, ನೇರಳೆ ಮುಂತಾದವುಗಳನ್ನು ಕೂಡ ನಾವು ನಮ್ಮ ಒಂದು ಸೌತ್ ಝೋನ್ಗೆ ಅಥವಾ ನಮ್ಮ ಒಂದು ದಕ್ಷಿಣ ಭಾಗಕ್ಕೆ ಬೆಳೆಯಬಹುದು, ಶಿಫಾರಸು ಮಾಡಬಹುದು. ಇನ್ನ ನಾವು ಒಂದ್ಸಾರಿ ಈ ಮರಗಳನ್ನ ಆಯ್ಕೆ ಮಾಡಿಕೊಂಡ ಮೇಲೆ ಸಸಿಗಳನ್ನ ಹೇಗೆ ನಾಟಿ ಮಾಡಬೇಕು ಅಂತೀರಿ ಸರ್? ಈ ಅರಣ್ಯ ಪ್ರದೇಶದ ನಾವು ಮರಗಳನ್ನ ಆಯ್ಕೆ ಮಾಡಬೇಕಾದ್ರೆ ಬಹಳ ಹೆಚ್ಚಿನ ಮುತುವರ್ಜಿನ ವಹಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಸೊ ಎಲ್ಲಾ ಬೆಳೆಗಳಂತೆ ಇದರಲ್ಲಿ ಬಿಡ್ತಕ್ಕಂತ ಎಲ್ಲಾ ಬೀಜಗಳು ಮೊಳಕೆ ಹೊಡೆಯೋದಿಲ್ಲ. ಹೌದೌದು. ಮತ್ತೆ ಬೀಜವನ್ನೇ ಡೈರೆಕ್ಟ್ ಆಗಿ ನಾವು ಬಿತ್ತನೆ ಮಾಡೋಕ್ಕಾಗೋದಿಲ್ಲ ಅಥವಾ ನಾಟಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಅರಣ್ಯ ಮರವನ್ನ ಬೆಳೆಯಲು ಮೊದಲು ನಾವು ಒಳ್ಳೆಯ ಅಥವಾ ಆರೋಗ್ಯಕರವಾದಂತ ಬೀಜಗಳನ್ನ ಅಥವಾ ಸಸಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಸೊ ಬೀಜವನ್ನು ಪರ್ಯಾಯವಾಗಿ ಒಂದು ದಿನ ನೀರಿನಲ್ಲಿ ನೆನೆಸಬೇಕು, ಮತ್ತೊಂದು ದಿನ ಅದನ್ನು ಒಣಗಿಸಬೇಕು. ಸೊ ಈ ರೀತಿ 4-5 ದಿವಸ, ಒಂದು ದಿವಸ ಒಣಗಿಸುವುದು, ಒಂದು ದಿವಸ ನೆನೆಸುವುದು, ಈ ತರ ಮಾಡುವುದರಿಂದ ಸೊ ಬೀಜಕ್ಕೆ ಒಂದು ಶುಷ್ಕ ವಾತಾವರಣ ತಡ್ಕೊಳ್ಳುವ ಶಕ್ತಿ ಬರುತ್ತೆ. ಸೊ ಅದಾದ ಮೇಲೆ ಈ ಒಂದು ಹಣ್ಣುಗಳನ್ನ ಬೀಜಗಳನ್ನ ಬಿಡಿಸಿಕೊಂಡು ನಾವು ಒಂದು ಪಾಲಿಥೀನ್ ಕವರ್ಸ್ ಅಂತ ಏನ್ ಹೇಳ್ತೀವಿ ಆ ಒಂದು ಕವರ್ಗಳಲ್ಲಿ ಹಾಕಿ ಸುಮಾರು 5-6 ಕಾಲ ನರ್ಸಿನಲ್ಲಿ ಇಡಬೇಕಾಗತ್ತೆ. ತದನಂತರ 5-6 ಕಾಲ ಬೆಳೆದ ನಂತರ ಉಲುಸಾಗಿರ್ತಕ್ಕಂಥ ನಾವು ಸಸ್ಯಗಳನ್ನ ಬಳಕೆ ಮಾಡಿಕೊಂಡು ಸುಮಾರು 2 ಅಡಿ ಉದ್ದ, 2 ಅಡಿ ಅಗಲ, 1-1.5 ಅಡಿ ಆಳ ಒಂದು ಗುಂಡಿಯನ್ನು ತೋಡ್ಕೋಬೇಕು. ಸೊ ಅದು ತೆಗೆದ ನಂತರ 2 ಕೆಜಿ ಒಂದು ಗುಂಡಿಗೆ, ಇದು ಸರಿಸುಮಾರು 2 ಕೆಜಿ ಎಲ್ಲಾ ತರವಾದಂತ ಮರಗಳಿಗೆ ಅಂತ ಹೇಳ್ತೀವಿ. ಸೊ ನಾವು ಕೆಲವೊಂದು ಮರಗಳಿಗೆ ಬಹಳ ವೇರಿ ಆಗತ್ತೆ, ಬೇರೆ ಬೇರೆ ಪ್ರಮಾಣ ಕೊಡಬೇಕಾಗತ್ತೆ. ಆದ್ರೆ ಅಟ್ಲೀಸ್ಟ್ ಕಡೆ ಪಕ್ಷ 2 ಕೆಜಿ ಎಷ್ಟು ಆದ್ರೂ ಕೊಟ್ಟಿಗೆ ಗೊಬ್ಬರನ ಒಂದು ಗುಣಿಗೆ ಹಾಕಿ ಸ್ವಲ್ಪ ಕೆಂಪು ಮಣ್ಣು ಮರಳು ಮಣ್ಣು ಮಿಶ್ರಿತ ಇರೋಣ ಹಾಕಿ ಗಟ್ಟಿಯಾಗಿ ಮುಚ್ಚೋದು ಉಳಿತು. ಅದಾದ ನಂತರ ಸುಮಾರು 1-15 ದಿವಸಗಳವರೆಗೆ 1-2 ದಿವಸಕ್ಕೊಮ್ಮೆ ಅಥವಾ 3 ದಿವಸಕ್ಕೊಮ್ಮೆ ನೀರನ್ನ ಕೊಡೋದು ಬಹಳ ಮುಖ್ಯ. ಮತ್ತೆ ಅಂತರ, ಇದನ್ನ ನಾಟಿ ಮಾಡೋ ಜೊತೆಗೆ ಅಂತರ ಹೇಗೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ನಾನು ಹೇಳಿದೆ ಕೃಷಿ ಅರಣ್ಯದಲ್ಲಿ ಗಿಡದಿಂದ ಗಿಡಕ್ಕೆ ಅಥವಾ ಮರದಿಂದ ಮರಕ್ಕೆ ನಾವು ಬೇಕಾದ್ರೆ 2 ಅಡಿಯಿಂದ ಹಿಡಿದು ಸುಮಾರು 10 ಮೀಟರ್ ವರೆಗೆ ಕೊಡಬಹುದು, ಅಂದ್ರೆ ಬೆಳೆಗೆ ಅನುಗುಣವಾಗಿ. ಆದರೆ ನಾವು ಸಾಲಿನಿಂದ ಸಾಲಿಗೆ ಕಡೆ ಪಕ್ಷ 20 ಮೀಟರ್ನಾದ್ರೂ ಮೇಂಟೈನ್ ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದವು, ಯಾಕೆಂದ್ರೆ ಸುಮಾರು ಜನ ರೈತರು ಇತ್ತೀಚೆಗೆ ಒಂದು ತೊಂದರೆಗೆ ಅನ್ಪಡ್ತಾ ಇರೋದು ಏನಂದ್ರೆ ಕೃಷಿ ಅರಣ್ಯ ಅಂದಿದ ತಕ್ಷಣ 5 ಮೀಟರ್ ಬೈ 5 ಮೀಟರ್ ಹಾಕ್ಬಿಡ್ತಾರೆ, ಇಲ್ಲ 5 ಮೀಟರ್ 4 ಮೀಟರ್ ಹಾಕ್ಬಿಡ್ತಾರೆ. ಇದರಿಂದ ಬರೀ ನೆಡ್ತೋಪಾಗಿ ಬೆಳೆಯಬಹುದೇ ಹೊರತಾಗಿ ಕೃಷಿ ಅರಣ್ಯ ಬೆಳೆಯಕ್ಕಾಗೋದಿಲ್ಲ, ಕೃಷಿ ಬೆಳೆಗಳನ್ನು ಬೆಳೆಯಕ್ಕಾಗಲ್ಲ, ಆಗೋದಿಲ್ಲ. ಸೊ ಹಾಗಾಗಿ ಕೊನೆ ಪಕ್ಷ ಸಾಲಿನಿಂದ ಸಾಲಿಗೆ 10 ಮೀಟರ್ನಿಂದ 20 ಮೀಟರ್ ಅನ್ನಾದ್ರೂ ಕಾಪಾಡ್ಕೊಳ್ಬೇಕು. ಸೊ ಅದಾದ್ಮೇಲೆ 20 ಮೀಟರ್ ಒಮ್ಮೆ ಒಂದೊಂದ್ ಸಾಲಿನಲ್ಲಿ ಸಾಲಿನ ಮಧ್ಯದಲ್ಲಿ ಅಂದ್ರೆ ಮರದಿಂದ ಮರಕ್ಕೆ ಗಿಡಗಳಿಗೆ ಅನುಗುಣವಾಗಿ ಅಥವಾ ಅರಣ್ಯದ ಮರಗನ ಅನುಗುಣವಾಗಿ 2 ಮೀಟರ್. ಸೊ ಉದಾಹರಣೆಗೆ ನೇರವಾಗಿ ಹೋಗ್ತಾ ಇರ್ತವೆ ಸಿಲ್ವರ್ ವಾಕ್ ಆಗಿರ್ಬೋದು, ಇಂಥವಿಗೆ ನಾವು 2 ಮೀಟರ್ ಕೊಡಬಹುದು. ಅದೇ ಏನಾದ್ರೂ ನಾವು ಎಬ್ಬೇವು ಇಂಥ ಮರಗಳನ್ನು ಬೆಳಿಬೇಕಾದ್ರೆ ಕಡೆ ಪಕ್ಷ 5 ಮೀಟರ್ ಅನ್ನ ಕೊಡಬೇಕಾಗತ್ತೆ. ಸೊ ಮರದಿಂದ ಮರಕ್ಕೆ 5 ಮೀಟರ್ ಅಂತರ ಕಾಪಾಡಿಕೊಳ್ಬೇಕು. ಇನ್ನು ಮುಖ್ಯವಾಗಿ ಈ ಕೃಷಿ ಅರಣ್ಯಕ್ಕೆ ಸರ್ಕಾರದಿಂದ ಯಾವ್ದಾದ್ರು ಯೋಜನೆಗಳಿದಾವೆಯೇ? ತಾವು ರೈತ ಬಾಂಧವರೇ, ತಾವೆಲ್ಲಾನು ಇತ್ತೀಚೆಗೆ ಕೇಳ್ಪಟ್ಟಿದ್ರ ಕೃಷಿಗೆ ತೋಟಗಾರಿಕೆಗೆ ಸರ್ಕಾರದಿಂದ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಸೊ ಅದೇ ರೀತಿ 2011-12 ಈಚೆಗೆ ಸರ್ಕಾರದಿಂದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿದ್ದಾರೆ. ಸೊ ಇದ್ರ ಪ್ರಕಾರ ಏನಂದ್ರೆ ಈ ಯೋಜನೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವ ರೈತರು ಕೃಷಿ ಅರಣ್ಯವನ್ನ ವ್ಯವಸಾಯ ಮಾಡ್ತಾರೋ, ಸೊ ಈ ಒಂದು ವ್ಯವಸಾಯದಲ್ಲಿ ಅರಣ್ಯ ಒಂದು ಗಿಡಗಳನ್ನ ಬೆಳೆಸೋದಕ್ಕೆ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಸೊ ಮೊದಲ ವರ್ಷ ಯೋಜನೆ ಹಾಕೊಂಡಿದ್ದ ಮೊದಲ ವರ್ಷ ಇವರು ನೋಂದಣಿ ಮಾಡಿಸ್ಬೇಕು, ಅಂದ್ರೆ ಸಾಮಾಜಿಕ ಅರಣ್ಯದ ಹತ್ರ ಅಥವಾ ಫಾರೆಸ್ಟ್ ಹತ್ರ ಹೋಗಿ 10 ರೂಪಾಯಿ ಕೊಟ್ಟು ನೋಂದಣಿ ಮಾಡಿಸ್ಬೇಕು. ಸೊ ಅದಾದ್ಮೇಲೆ ಮೊದಲ ವರ್ಷದಲ್ಲಿ ಅವ್ರು ಎಷ್ಟು ಗಿಡ ನೆಟ್ಟಿರ್ತಾರೋ ಮರ, ಸೊ ಆ ಮರದ ಬೆಳವಣಿಗೆ ನೋಡಿಕೊಂಡು ಅಥವಾ ಬದುಕಿರೋ ಮರಗಳ ಬೇಸಿಸ್ ಮೇಲೆ ಒಂದು ಮರಕ್ಕೆ ಸುಮಾರು 30 ರೂಪಾಯಿ ಹಂಗೆ 400 ಮರಗಳವರೆಗೂ ಹಣ ಅನ್ಕೊಡ್ತಾರೆ. ಇದು ಮೊದಲ ವರ್ಷಕ್ಕೆ. ಸೊ ಅದೇ 2ನೇ ವರ್ಷಕ್ಕೆ ಎಷ್ಟು ಬದುಕಿರ್ತಾವೋ ಆ ಒಂದು ಬದುಕಿರುವ ಪ್ರಮಾಣದಂತೆ ಸುಮಾರು 40 ರೂಪಾಯಿ ಕೊಡ್ತಾರೆ. ಸೊ ಹಾಗೆ 3ನೇ ವರ್ಷಕ್ಕೂ ಕೂಡ 60 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಇದು ವರ್ಷದಿಂದ ವರ್ಷಕ್ಕೆ ಬೇರೆ ಆಗುತ್ತೆ. ಸೊ ಇದನ್ನ ಅರಣ್ಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಸೊ ಅದನ್ನ ಒಂದು ಯೋಜನೆಯ ಒಂದು ಪ್ರೋತ್ಸಾಹದ ಹಣವನ್ನು ಕೂಡ ರೈತರು ಉಪಯೋಗ ಮಾಡ್ಕೋಬಹುದು. ಇದರ ಜೊತೆಗೆ ಎಲ್ರಿಗೂ ಗೊತ್ತೇ ಇದೆ, ಮರ ನಾವು ಬೆಳೆಸಿಬಿಡ್ತೀವಿ, ಇದನ್ನ ನಾವೇ ಕಟಾವ್ ಮಾಡಬಹುದೇ ಅಥವಾ ಪರ್ಮಿಷನ್ ತಗೋಬೇಕು ಅನ್ನೋದು ಎಲ್ರು ಒಂದು ಪ್ರಶ್ನೆ. ಹೌದು. ಸೊ ಇತ್ತೀಚೆಗೆ ಬಂದಿರುವ ನೀತಿ ಪ್ರಕಾರ ರೈತರು ಪರ್ಮಿಷನ್ ತೆಗೆದುಕೊಳ್ಳದೇನೆ ಕೂಡ ಸುಮಾರು 26 ಮರಗಳನ್ನ ಅವರೇ ಕಟಾವ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬಹುದು. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಹೌದೌದು. ಹೆಚ್ಚಿಗೆ ಉರುವಲಗಾಗಬಹುದು ಅಥವಾ ತನಗೆ ಬೇಕಾದಂತ ಇತರೆ ಒಂದು ಕೆಲಸ ಕಾರ್ಯಗಳಿಗೆ ಆ ಒಂದು ಮರಮುಟ್ಟನ್ನು ಉಪಯೋಗ ಮಾಡ್ಕೋಬಹುದು. ಇನ್ನ ಈ ಕೃಷಿ ಅರಣ್ಯ ಪದ್ಧತಿಗಳು ಅಂತ ಏನಾದರೂ ಇದಾವೆಯೇ? ಕೃಷಿ ಅರಣ್ಯ ಪದ್ಧತಿಗಳಂದ್ರೆ ಪದ್ಧತಿಗಳಂತ ಬಂದಾಗ ಇಲ್ಲಿ ನಾವು ಬರೀ ಕೃಷಿ ಮತ್ತು ಅರಣ್ಯ ಇಷ್ಟಕ್ಕೆ ಸೀಮಿತವಾದ, ತೋಟಗಾರಿಕೆನೂ ಬರುತ್ತೆ. ತೋಟಗಾರಿಕೆನೂ ಬೆಳಿಬಹುದು, ಅಂದ್ರೆ ಮರಗಳ ಜೊತೆಗೆನೆ ತೋಟಗಾರಿಕಾ ಬೆಳೆಗಳನ್ನು ಬೆಳಿಬಹುದು, ಮರದ ಜೊತೆ ಹುಲ್ಲುಗಾವಲು ಬೆಳಿಬಹುದು, ನಾನು ಹೇಳಿದೆ ಆಗ್ಲೇ. ಸೊ ಕೃಷಿ ಅರಣ್ಯದಲ್ಲಿ ಅಂದ್ರೆ ಸುಮಾರು 5-6 ವರ್ಷಗಳ ಕಾಲ ಅರಣ್ಯ ಮರಗಳ ಜೊತೆ ಜೊತೆಯಲ್ಲಿ ಎಲ್ಲಾ ತರವಾದ ಬೆಳೆಗಳನ್ನು ಯಾವುದೇ ತೊಂದರೆ ಇಲ್ಲದೆ 100% ಇಳುವರಿ ತಗೋಬಹುದು ಅಂತ ಹೇಳಿದೆ. ಆದ್ರೆ 5-6 ವರ್ಷಗಳಾದ ನಂತರ ಇಳುವರಿ ಮಟ್ಟ ದ್ವಿದಳ ಧಾನ್ಯ ಆಗ್ಬೋದು, ಏಕದಳ ಆಗ್ಬೋದು, ಯಾವುದೇ ಒಂದು ಕೃಷಿ ಒಂದು ಬೆಳೆಗಳ ಒಂದು ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಬೆಳೆಗಳ ಬದಲಾಗಿ ಹುಲ್ಲುಗಾವಲನ್ನು ಬೆಳೆಸಬಹುದು. ಹುಲ್ಲುಗಾವಲಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂತಹ ಕೋತ್ರಿ ಇರಬಹುದು, ಕೋಫೋರ್ ಇರಬಹುದು, ಅಥವಾ ಸಿವೈಎಫ್ಎಸ್ ಹುಲ್ಲು ಇರಬಹುದು. ಸೊ ಇಂತಹ ಒಂದು ಹುಲ್ಲುಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ರೈತನಿಗೆ ನಾವು ಹೇಳ್ತೀವಿ, ಒಂದೇ ಬೆಳೆ ಬೆಳೆಯುವ ಬದಲಾಗಿ ಸಮಗ್ರ ಕೃಷಿ ಪದ್ಧತಿಗೆ ಹೋಗಿ ಅಂತ ಹೇಳ್ಬಿಟ್ಟು. ಸೊ ಸಮಗ್ರ ಕೃಷಿ ಪದ್ಧತಿ ಅಂದಾಗ ಇನ್ವೇರಿಯಬಲ್ ರೈತನಿಗೆ ಒಂದು ಹಸು ಆಗಿರ್ಬೋದು, ಜಾನುವಾರು ಇರಲೇಬೇಕು. ಸೊ ಜಾನುವಾರನ್ನ ನಿರ್ವಹಣೆ ಮಾಡಬೇಕಾದ್ರೆ ಹುಲ್ಲು ಬಹಳ ಮುಖ್ಯ. ಸೊ ಹಂಗಾಗಿ 6 ವರ್ಷದ ನಂತರ ಈ ಕೃಷಿ ಅರಣ್ಯದಲ್ಲಿ ಹುಲ್ಲನ್ನು ಹಾಕಿಕೊಂಡು ರೈತನಿಗೆ ಬೇಕಾದಂತ ಹುಲ್ಲನ್ನ ಬೆಳ್ಕೋಬಹುದು. ಇವು ಮುಖ್ಯವಾಗಿ ಕೃಷಿ ಅರಣ್ಯ ಪದ್ಧತಿಗಳು. ಇನ್ನ ಹೆಚ್ಚಿನ ಒಂದು ಉಪಯೋಗವನ್ನು ನಾವು ಪಡ್ಕೋಬೇಕು ಅಂತಂದ್ರೆ ಯಾವ ವಿಧಾನಗಳಲ್ಲಿ ಅರಣ್ಯ ಮರಗಳನ್ನು ಬೆಳೆಸಬೇಕು ಅಂತೀರಿ? ಇದು ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೂಡ. ಯಾಕೆ ಅಂತ ಹೇಳಿದ್ರೆ ರೈತರು ಇತ್ತೀಚೆಗೆ ನಾವೆಲ್ಲಾದ್ರೂ ಅಡ್ಡಾಡ್ಲಿ, ನಮ್ಮ ಕರ್ನಾಟಕದ ಸುತ್ತಮುತ್ತ ಯಾವುದೇ ಜಿಲ್ಲೆಗಳಿಗೆ ಹೋದ್ರೂ ಕೂಡ ಕೆಲವು ರೈತರು ಕೃಷಿ ಅರಣ್ಯವನ್ನು ಬಳಕೆ ಮಾಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಆದ್ರೆ ಹೆಚ್ಚಾಗಿ ನೆಡುತೋಪುಗಳಾಗಿ ಮಾತ್ರ ಬೆಳೀತಾ ಇದ್ದಾರೆ. ಉದಾಹರಣೆಗೆ ಎಬ್ಬೇವ್ ಆಗ್ತಾ ಇದ್ದಾರೆ. ಸೊ ಆ ಎಬ್ಬೇವನ್ನ ನೆಡುತೋಪು ಅಂತ ಹೇಳಿದ್ರೆ 5 ಮೀಟರ್ ಬೈ 5 ಮೀಟರ್ ಅಂತರದಲ್ಲಿ ಬೆಳೆ ಬೆಳೀತಾ ಇದ್ದಾರೆ, ಅಂದ್ರೆ ಬರೀ ಅರಣ್ಯ ಮರಗಳನ್ನು ಮಾತ್ರ ಬೆಳೆಸ್ತಾ ಇದ್ದಾರೆ. ಆದ್ರೆ ನಾವು ಕೃಷಿ ಅರಣ್ಯವನ್ನ ಲಾಭದಾಯಕವಾಗಿ ಬೆಳಿಬೇಕಾದ್ರೆ ನೆಡುತೋಪು ಬದಲಾಗಿ ಬದುಪಟ್ಟಿ ಅಥವಾ ಹೊಲದ ಸುತ್ತ ಬಾರ್ಡರ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನಾಗಿ ಬೆಳಿಬಹುದು, ಇಲ್ಲ ಅಂತ ಹೇಳಿದ್ರೆ ಬದುಗಳ ಮೇಲೆ ಬಂಡ್ ಪ್ಲಾಂಟಿಂಗ್ ಅಂತ ಹೇಳಿದ್ವಿ. ಸೊ ನಾನು ಆಗ್ಲೇ ಹೇಳಿದೆ, ಸುಮಾರು ಮಿನಿಮಮ್ 10 ಮೀಟರ್ ಒಂದು ಲೈನ್ ನಿಂದ ಮತ್ತೊಂದು ಸಾಲಿಗೆ 10 ಮೀಟರ್ ಆದ್ರೂ ಬಿಡಬೇಕು ಅಂತ ಹೇಳಿದ್ವಿ. ಸೊ ಆ ಒಂದು ಬದುಗಳ ಮೇಲೆ ನಾವು ಕೃಷಿ ಅರಣ್ಯ ಗಿಡಗಳನ್ನ ಹಾಕಬಹುದು, ಇಲ್ಲಾಂದ್ರೆ ಹೊಲದ ಸುತ್ತ. ಸೊ ಇವೆರಡು ಪದ್ಧತಿಗಳನ್ನ ಹೆಚ್ಚಿಗೆ ಹಾಕೊಂಡ್ರೆ ಅರಣ್ಯ ಗಿಡಗಳ ಒಂದು ಉತ್ಪಾದನೆ ಜೊತೆಗೆ 100% ಕೃಷಿಯನ್ನು ಕೂಡ ಲಾಭದಾಯಕವಾಗಿ ಬೆಳಿಬಹುದು. ಇನ್ನು ಮುಖ್ಯವಾಗಿ ಈ ಹೆಬ್ಬೇವು ಹೆಚ್ಚು ಜನಪ್ರಿಯವಾಗಿದೆ ಇವತ್ತು. ಹೆಬ್ಬೇವನ್ನ ಯಾವ ರೀತಿ ಬೆಳೆದ್ರೆ ಒಳ್ಳೇದು ಅಂತೀರಿ? ಸೊ ಹೆಬ್ಬೇವು ಇತ್ತೀಚೆಗೆ ಒಂದು ಉಪಯೋಗಕಾರಿ ಮರ ಅಂತ ಹೇಳ್ಬಿಟ್ಟು ಎಲ್ಲಾ ರೈತರಿಗೂ ತಿಳುವಳಿಕೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಇದು ನಮಗೆ ಮೇವು ಅಷ್ಟೇ ಅಲ್ಲ, ಮೇವಿನ ಜೊತೆಗೆ ಮಣ್ಣಿನ ಒಂದು ಸಂರಕ್ಷಣೆ ಮಾಡುತ್ತೆ, ಮಣ್ಣಿನ ಸಂರಕ್ಷಣೆ ಜೊತೆಗೆ ಫಲವತ್ತತೆ ಕೂಡ ಹೆಚ್ಚಿಸುತ್ತೆ. ಅಲ್ಲದೆ ಒಂದು ಮೇವು ಸಿಗದೇ ಇದ್ದ ಒಂದು ಸಂದರ್ಭದಲ್ಲಿ ಜಾನುವಾರುಗಳಿಗೆ ಬೇಕಾದಂತ ಮೇವು, ಎಸ್ಪೆಷಲಿ ಈ ದನ ಕರುಗಳಿಗೆ ಕುರಿಮರಿಗಳಿಗೆ ಇಂತಹದನ್ನ ಮೇವು ಕೊಡುತ್ತೆ. ಸೊ ಹಂಗಾಗಿ ಇದನ್ನ ನಾವು ನೆಡುತೋಪಲ್ಲಾದ್ರೂ ಮಾಡಬಹುದು. ಎಲ್ಲಿ ಯೋಗ್ಯವಾದ ಜಮೀನಿಲ್ವೋ, ಕೃಷಿಗೆ ಯೋಗ್ಯವಾದ ಜಮೀನಿಲ್ವೋ ಅಂತ ಒಂದು ಜಮೀನುಗಳಲ್ಲಿ ನೆಡುತೋಪಗಳಾಗಿ ನೆಡಬಹುದು. ಇಲ್ಲವಾದಲ್ಲಿ ಬಾರ್ಡರ್ ಪ್ಲಾಂಟಿಂಗ್ ಆಗಿ ಅಥವಾ ಬದುಗಳ ಮೇಲೆ ಸುಮಾರು 5 ಮೀಟರ್ ಅಂತರವನ್ನು ಕಾಪಾಡಿಕೊಂಡು ಇದನ್ನ ಕೃಷಿ ಅರಣ್ಯ ಇದರಲ್ಲಿ ಬೆಳಿಬಹುದು. ಇನ್ನ ಮುಖ್ಯವಾಗಿ ನಾವು ಈ ಕೃಷಿ ಅರಣ್ಯದಲ್ಲಿ ಯಾವ್ಯಾವ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನ ಬೆಳಿಬಹುದು ಮತ್ತೆ ಎಷ್ಟು ವರ್ಷದವರೆಗೆ ಬೆಳಿಬಹುದು ಅಂತೀರಿ? ಸೊ ನಾನು ಆಗ್ಲೇ ಇದೆ. ಸೊ ಕೃಷಿ ಅರಣ್ಯದಲ್ಲಿ ಎಲ್ಲಾ ತರದ ಕೃಷಿ ಬೆಳೆಗಳು, ಏಕದಳ, ದ್ವಿದಳ, ಎಣ್ಣೆಕಾಳು ಬೆಳೆಗಳು, ಸೊ ಎಲ್ಲಾ ತರದ ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ಬೆಳೆಗಳನ್ನು 5-6 ವರ್ಷವರೆಗೆ ಯಾವುದೇ ವಿಧವಾದಂತ ಇಳುವರಿ ಕಡಿಮೆ ಆಗದ ಹಾಗೆ ಬೆಳಿಬಹುದು. ತೋಟಗಾರಿಕೆ ಬೆಳೆಗಳಿಗೆ ಬಂದಾಗ ಆಗ್ಲೇ ಹೇಳಿದೆ, ಮಾವು, ಬೇಲ, ಜಂಬು ನೇರಳೆ, ಹುಣಸೆ, ಹಲಸು, ಗೋಡಂಬಿ, ಸೊ ಇವೆಲ್ಲಾ ಬೆಳೆಗಳನ್ನು ಅರಣ್ಯ ಬೆಳೆಗಳ ರೂಪದಲ್ಲೇ ಬೆಳಿಬಹುದು. ಸೊ ಅರಣ್ಯ ಬೆಳೆಗಳಂದ ಮಾತ್ರಕ್ಕೆ ಬರೀ ಮರಮುಟ್ಟು ಬೆಳೆ ಅಂತಲೇ ಅಲ್ಲ, ಹಣ್ಣು ಕೊಡಂತ ಬೆಳೆಗಳನ್ನು ಕೂಡ ನಾವು ಅರಣ್ಯ ಬೆಳೆಗಳಂತ ಇಲ್ಲಿ ಈ ಸಂದರ್ಭದಲ್ಲಿ ನಾವು ತಿಳ್ಕೋಬಹುದು. ಸೊ ಈ ಒಂದು ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳ ಮಧ್ಯೆ ನಮ್ಮ ವಾರ್ಷಿಕ ಕೃಷಿ ಬೆಳೆಗಳಾದ ನೆಲಗಡಲೆ ಇರಬಹುದು, ಜೋಳ, ಹುರುಳಿ, ರಾಗಿ, ಅವರೆ, ಹತ್ತಿ, ಅಲ್ಲದೆ ಇತರೆ ಎಲ್ಲಾ ಒಂದು ವಾಣಿಜ್ಯ ಬೆಳೆಗಳನ್ನು ಕೂಡ ಅವುಗಳಲ್ಲಿ ಬೆಳ್ಕೋಬಹುದು. ಆದ್ರೆ 5 ವರ್ಷದ ನಂತರ 6ನೇ ವರ್ಷದಲ್ಲಿ 30-35% ಇಳುವರಿ ಕಡಿಮೆ ಆಗುತ್ತೆ, 7ನೇ ವರ್ಷದಲ್ಲಿ 60% ಕಡಿಮೆ ಆಗುತ್ತೆ, 8ನೇ ವರ್ಷದಲ್ಲಿ 20% ಅಷ್ಟೇ ನಾವು ತೆಗೆದುಕೊಳ್ಳಕಾಗತ್ತೆ. ನಾವು ಹುಲ್ಲಿನ ಬೆಳೆಗಳನ್ನು ಬೆಳ್ಕೋಬಹುದಾಗಿದೆ. ತೋಟಗಾರಿಕಾ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು. ಹೌದೌದು, ಮರದ ಬೆಳೆಗಳನ್ನ ಬೆಳ್ಕೋಬಹುದು ಅಂತೀರಿ? ಹೌದೌದು. ಸೊ ಹಾಗೆ ನಾನು ಇದೆಲ್ಲ ಹೇಳ್ಬೇಕಾದ್ರೆ ಈ ಒಂದು ಅರಣ್ಯ ಬೆಳೆಗಳು ಬೆಳೆದ್ರೆ ನಾವು ವಾರ್ಷಿಕವಾಗಿ ಎಷ್ಟು ಆದಾಯ ಪಡೆಯಬಹುದು ಅನ್ನೋದು ಬಹಳ ಮುಖ್ಯವಾದ ರೈತರಿಗೆ. ಸೊ ಉದಾಹರಣೆಗೆ ಎಬ್ಬೇವು ಕೊಟ್ಟು ಹೇಳ್ತೀನಿ ತಮ್ಮ. ಸೊ ಎಬ್ಬೇವನ್ನ ನಾವೇನಾದ್ರೂ ಬಾರ್ಡರ್ ಪ್ಲಾಂಟೇಶನ್ ಆಗಿ ಬೆಳೆದಲ್ಲಿ 1 ವರ್ಷಕ್ಕೆ ಸುಮಾರು 1 ಗಡ ಅಡಿಯಷ್ಟು ಒಂದು ಟಿಂಬರ್ ಅನ್ನು ನಾವು ಪಡೆಯಬಹುದು. ಮರಮುಟ್ಟನ್ನು ಪಡೆಯಬಹುದು. 8-10 ವರ್ಷಗಳ ಕಾಲ ನಾವೇನಾದ್ರೂ ಈ ಮರವನ್ನು ಬೆಳೆಸಿದ್ದೆ ಆದಲ್ಲಿ ಸುಮಾರು 12-14 ಘನ ಅಡಿಯಷ್ಟು ನಾವು ಮರಮುಟ್ಟು ಬರುತ್ತೆ. ಸೊ ಈಗಿರುವ ಒಂದು ಬೆಲೆ ಪ್ರಕಾರ 1 ಘನ ಅಡಿಗೆ 400-450 ರೂಪಾಯಿ ಇದೆ. ಸೊ ಸರಾಸರಿ 1 ಮರಕ್ಕೆ ಸುಮಾರು 4,500-5,000 ರೂಪಾಯಿ 1 ವರ್ಷಕ್ಕೆ ಪಡಿಬಹುದು. ಸೊ ಇದನ್ನ ನಾವು ಲೆಕ್ಕ ಹಾಕಿದಾಗ 1 ಹೆಕ್ಟೇರ್ಗೆ ಸೊ ನೆಡುತೋಪಾದ್ರೂ ಆಗಿರ್ಬೋದು ಅಥವಾ ಒಂದು ಬೊಲದ ಸುತ್ತಾನೆ ನಾವು ಬೆಳೆದಲ್ಲಿ ಸುಮಾರು 80 ಗಿಡಗಳನ್ನ ಹಾಕಬಹುದು, ಕಾಪಾಡ್ಕೋಬಹುದು ನೀಟಾಗಿ. ಎಲ್ಲ ಹೋದ್ರೂ ಕೂಡ ಎಲ್ಲ ಸತ್ರು ಕೂಡ ಕಡೆಯ ಪಕ್ಷ 8-10 ವರ್ಷದಲ್ಲಿ 80 ಗಿಡನ ನಾವು ಕಾಪಾಡ್ಕೋಬಹುದು. ಸೊ 80 ಗಿಡ ಅಂತ ಹೇಳಿದ್ರೆ 8×40,000 ರೂಪಾಯಿ ಇದು ಇತರೆ ಆದಾಯ. ಸೊ ಯಾವುದೇ ಖರ್ಚು ನಾವು ಮಾಡಿರೋದಿಲ್ಲ. ಸೊ ಅಗ್ರಿಕಲ್ಚರ್ ಬೆಳೆಯ ಜೊತೆಗೆ ಯಾವುದೇ ಖರ್ಚು ಇಲ್ಲದಂತೆ ಸುಮಾರು 40,000 ನಾವು ನಿವ್ವಳ ಆದಾಯವಾಗಿ ಈ ಒಂದು ಗಿಡದಿಂದ ಪಡಿಬಹುದು. ರೈತ ಬಾಂಧವರೇ, ತಮಗೆ ಈ ಕೃಷಿ ಅರಣ್ಯದ ಬಗ್ಗೆ ಮತ್ತೆ ಇದರಿಂದ ಆಗುವಂತ ಅನುಕೂಲಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ DC ಹನುಮಂತಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9880019697. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9880019697. ಒಳ್ಳೆಯದು ಡಾಕ್ಟರ್ ಹನುಮಂತಪ್ಪ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಅರಣ್ಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅರಣ್ಯ ಕುರಿತಂತೆ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ DC ಹನುಮಂತಪ್ಪ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇನ್ನೀಗ ಕೃಷಿ ಮಾಹಿತಿ. ಸುಗಂಧರಾಜ, ನಮ್ಮ ಮುಖ್ಯವಾದ ಒಂದು ಹೂವಿನ ಬೆಳೆ, ಕಾಂಡ ಸಹಿತ ಹೂಗಳನ್ನು ನಾವು ಪುಷ್ಪಗುಚ್ಛ ತಯಾರಿಸೋದಕ್ಕೆ ಮತ್ತು ಹೂದಾನಿಯಲ್ಲಿ ಇರಿಸೋದಕ್ಕೆ ಬಳಸ್ಕೋಬಹುದು. ಬಿಳಿ ಹೂಗಳನ್ನು ಹಾರ ತಯಾರು ಮಾಡೋದಕ್ಕೆ ಮತ್ತು ಸುಗಂಧ ದ್ರವ್ಯವನ್ನು ತಯಾರು ಮಾಡೋದಕ್ಕೆ ನಾವು ಬಳಸ್ಕೋಬಹುದು. ಸುಗಂಧರಾಜ ಬೆಳೆಯನ್ನು ನಾವು ಎಲ್ಲ ತರಹದ ಮಣ್ಣಲ್ಲಿ ಬೆಳೆಯಬಹುದು. ಆದರೆ ಫಲವತ್ತಾದಂಥ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣುಗಳು ಈ ಬೆಳೆಗೆ ಬಹಳ ಸೂಕ್ತ. ಮಣ್ಣಿನ ರಸಸಾರ 6.5-7.5 ಇದ್ದರೆ ಬಹಳ ಒಳ್ಳೆಯದು. ಮರಳು ಮಿಶ್ರಿತ ಗೋಡ್ಮಣ್ಣು ಇದರ ಕೃಷಿಗೆ ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಮಣ್ಣು ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕಾಗತ್ತೆ. ಸುಗಂಧರಾಜ ಬೆಳೆ ಉಷ್ಣ ಮತ್ತು ಅರೌಷ್ಣ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. 20°C 30°C ಉಷ್ಣಾಂಶ ಬಹಳ ಒಳ್ಳೆಯದು. 30°C ಉಷ್ಣಾಂಶ ಜಾಸ್ತಿ ಆದರೆ ಕದಿರಿನ ಉದ್ದ ಕಡಿಮೆ ಆಗಿ ಹೂವಿನ ಗುಣಮಟ್ಟ ಹಾಳಾಗುತ್ತೆ. ಸಾಮಾನ್ಯವಾಗಿ ನಾವು ಈ ಸುಗಂಧರಾಜದ ಗಡ್ಡೆಗಳನ್ನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ನಾಟಿ ಮಾಡ್ಕೋಬಹುದು. ಈ ಸುಗಂಧರಾಜ ಬೆಳೆಯ ತಳಿಗಳಿಗೆ ಬಂದರೆ ಸಿಂಗಲ್ಸ್ ಅಂತ ಇದ್ದಾವೆ, ಅಂದರೆ ಒಂದು ಸುತ್ತಿನ ದಳ ಹೊಂದಿರುವಂಥ ತಳಿಗಳು. ಇನ್ನೊಂದು ಡಬಲ್ಸ್ ಅಂತ ಅಂದು, ಇಲ್ಲಿ ಬಹುಸುತ್ತಿನ ದಳಗಳನ್ನು ಹೊಂದಿರುವಂಥ ತಳಿಗಳು. ಸಾಮಾನ್ಯವಾಗಿ ನಾವು ಸಿಂಗಲ್ಸ್ ತಳಿಗಳನ್ನು ಬಿಡಿ ಹೂಗಾಗಿ ಬೆಳ್ಕೊಳ್ತೀವಿ, ಡಬಲ್ಸ್ ತಳಿಗಳನ್ನು ಕತ್ತರಿಸಿದ ಹೂಗಾಗಿ ನಾವು ಬೆಳ್ಕೊಳ್ತೀವಿ. ಸಿಂಗಲ್ಸ್ ತಳಿಗಳಲ್ಲಿ ಮೆಕ್ಸಿಕನ್ ಸಿಂಗಲ್ಲು, ಶೃಂಗಾರ, ರಜತರೇಖಾ, ಪ್ರಜ್ವಲ್ಲು, ಅರ್ಕ ನಿರಂತರಗಳು ಬಹಳ ಮುಖ್ಯವಾದಂಥವು. ಇನ್ನು ಡಬಲ್ಸ್ ತಳಿಗಳಲ್ಲಿ ಸುವಾಸಿನಿ, ಸ್ವರ್ಣರೇಖಾ, ವೈಭವಗಳು ಬಹಳ ಮುಖ್ಯವಾದಂಥವು. ಇನ್ನು ಸಸ್ಯಾಭಿವೃದ್ಧಿಗೆ ಬಂದರೆ ಸುಮಾರು 2-3 ಸೆಂಟಿಮೀಟರ್ ವ್ಯಾಸದ ಗಾತ್ರ ಇರುವಂಥ ಗೆಡ್ಡೆಗಳನ್ನು ನಾವು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1.5 ಲಕ್ಷದಿಂದ 1.5 ಲಕ್ಷದಷ್ಟು ಗಡ್ಡೆಗಳು ಬೇಕಾಗ್ತವೆ. ಅಂದರೆ ಇವುಗಳ ತೂಕ ಸುಮಾರು 800-900 ಕಿಲೋಗ್ರಾಂನಷ್ಟು ಆಗುತ್ತೆ. ಹೊಸದಾಗಿ ತೆಗೆದಂಥ ಗಡ್ಡೆಗಳು ಸುಪ್ತಾವಸ್ಥೆಯಲ್ಲಿ ಇರೋದ್ರಿಂದ 1 ತಿಂಗಳ ಕಾಲ ಗಾಳಿ ಆಡುವಂಥ ಸ್ಥಳದಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡು ಆನಂತರ ನಾಟಿಗೆ ಬಳಸ್ಕೋಬೇಕಾಗತ್ತೆ. ಇನ್ನು ಬೇಸಾಯ ಕ್ರಮಗಳಿಗೆ ಬಂದರೆ ನಾವು ಭೂಮಿಯನ್ನು 2-3 ಸಾರಿ ಉಳುಮೆ ಮಾಡ್ಕೋಬೇಕು.